50 languages. 85. 85. أسئلة. صيغة الماضي الأولى. ಪ್ರಶ್ನೆಗಳು ಭೂತಕಾಲ ಒಂದು. ಕಮ್ ಶರಬ್ತ್, ನೀವು ಎಷ್ಟು ಕುಡಿದಿರಿ? ಕಮ್ ಅಂಜಸ್ತ ಮಿನ್ ಅಲ್ ಅಮಲ್, ನೀವು ಎಷ್ಟು ಕೆಲಸ ಮಾಡಿದಿರಿ? ಕಮ್ ಕತಬ್ತ್, ನೀವು ಎಷ್ಟು ಬರೆದಿರಿ? ಕೈಫ ನಿಮ್ತ್, ನೀವು ಹೇಗೆ ನಿದ್ರೆ ಮಾಡಿದಿರಿ? كيف اجتزت الامتحان؟ ನೀವು ಪರೀಕ್ಷೆಯಲ್ಲಿ ಹೇಗೆ ತೇರ್ಗಡೆ ಹೊಂದಿದಿರಿ? كيف عثرت على الطريق؟ ನೀವು ದಾರಿಯನ್ನು ಹೇಗೆ ಪತ್ತೆ ಮಾಡಿದಿರಿ? مع من تكلمت؟ ನೀವು ಯಾರೊಡನೆ ಮಾತನಾಡಿದಿರಿ? مع من تواعدت؟ ನೀವು ಯಾರೊಡನೆ ಕಾರ್ಯನಿಶ್ಚಯ ಮಾಡಿಕೊಂಡಿದ್ದೀರಿ? مع من احتفلت بعيد ميلادك؟ ನೀವು ಯಾರೊಡನೆ ಹುಟ್ಟುಹಬ್ಬವನ್ನು ಆಚರಿಸಿದಿರಿ? أين كنت؟ ನೀವು ಎಲ್ಲಿ ಇದ್ದೀರಿ? أين كنت تعيش؟ ನೀವು ಎಲ್ಲಿ ವಾಸಿಸಿದಿರಿ? أين كنت تشتغل؟ ನೀವು ಎಲ್ಲಿ ಕೆಲಸ ಮಾಡಿದಿರಿ? بما نصحت؟ ನೀವು ಏನನ್ನು ಶಿಫಾರಸು ಮಾಡಿದಿರಿ? ماذا أكلت؟ ನೀವು ಏನನ್ನು ತಿಂದಿರಿ? ماذا تعلمت؟ ನೀವು ಏನನ್ನು ತಿಳಿದುಕೊಂಡಿರಿ? كم كانت سرعتك وانت تقود؟ ನೀವು ಎಷ್ಟು ವೇಗವಾಗಿ ಗಾಡಿ ಓಡಿಸಿದಿರಿ? كم دام الطيران؟ ನೀವು ಎಷ್ಟು ಹೊತ್ತು ವಿಮಾನಯಾನ ಮಾಡಿದಿರಿ? الى اي علو قفزت؟ ನೀವು ಎಷ್ಟು ಎತ್ತರ ನೆಗೆದಿರಿ?